ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ರೈತ ಬಂಧುವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ನಾವು ಸುಧಾರಿಸಿದ ರೇಷ್ಮೆ ಬೇಸಾಯ ಪದ್ಧತಿಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ರೇಷ್ಮೆ ಬೆಳೆಗಾರರು ವಿಶೇಷವಾಗಿ ಈ ಕಡೆ ಗಮನ ಕೊಡಬೇಕು. ರೇಷ್ಮೆ ಬೆಳೆಯೊಳಗ ನಾವು ಯಾವ ರೀತಿ ಲಾಭ ಮಾಡಿಕೊಳ್ಬಹುದು ಮತ್ತ ಅದರ ಮೇಲೆ ನಾವು ಅವಲಂಬನೆಯಾಗಿ ಯಾವ ರೀತಿ ಆದಾಯವನ್ನ ಹೆಚ್ಚಿಸಿಕೊಳ್ಬಹುದು, ಏನು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಬೇಕು, ಯಾವ್ಯಾವ ವಿಷಯಗಳ ಕಡೆ ನಾವು ಲಕ್ಷ್ಯ ಕೊಡಬೇಕು ಅನ್ನೋದನ್ನ ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಡಿ ಕೆ ಹಾದಿಮನಿ ಅವರು ನಮ್ಮ ಜೊತೆ ಇದ್ದಾರೆ. ಹಾದಿಮನಿ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಅತಿ ಮುಖ್ಯವಾಗಿ ರೇಷ್ಮೆ ಕೃಷಿ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ, ರೇಷ್ಮೆ ಕೃಷಿ ಲಾಭದಾಯಕ ಉದ್ಯಮ ಅಂತ ಹೇಳಬಹುದು ಇವತ್ತಿನ ದಿವಸ. ಏಕೆಂದರೆ ನೀವು ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿದಾಗ ಯಾವ ರೀತಿ ಇದು ಲಾಭ ಪಡೆಯಬಹುದು, ಯಾಕೆ ಇವತ್ತಿನ ದಿವಸಗಳಲ್ಲಿ ಒಟ್ಟಾರೆ ಒಂದು ರೈತರ ಆರ್ಥಿಕ ಮಟ್ಟ ಸುಧಾರಣೆ ಯಾವ ರೀತಿ ಮಾಡಬೇಕು ಅಂತ ಒಂದು ಇವತ್ತಿನ ದಿವಸ ನಾವು ನೀವು ಚಿಂತನೆ ಮಾಡಬೇಕಾಗಿದೆ. ಈ ರೇಷ್ಮೆ ಕೃಷಿ ಮಾಡಬೇಕಾದರೆ ಒಂದು ಮೂರು ಭಾಗಗಳನ್ನಾಗಿ ನಾವು ವಿಂಗಡಿಸಲಾಗಿದೆ. ಅದರಲ್ಲಿ ಹಿಪ್ಪು ನೇರಳೆ ಬೇಸಾಯ ಯಾವ ರೀತಿ ಮಾಡಬೇಕು, ರೇಷ್ಮೆ ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಮತ್ತು ರೇಷ್ಮೆ ಗೂಡಿನ ಮಾರಾಟ ಮತ್ತು ರೇಷ್ಮೆ ನೂಲು ತೆಗೆಯುವಿಕೆ, ಈ ಒಂದು ಮೂರು ಅಂಶಗಳನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ನಾವು ರೇಷ್ಮೆ ಕೃಷಿ ಮಾಡಿದರೆ ನಮಗೆ ಒಂದು ಲಾಭದಾಯಕ ಒಂದು ಉದ್ಯಮ ಅಂತ ಇವತ್ತಿನ ದಿವಸ ಹೇಳಬಹುದು. ಯಾಕೆಂದ್ರೆ ಹಿಪ್ಪು ನೇರಳೆ ಬೇಸಾಯ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು. ಯಾಕೆಂದ್ರೆ ಯಾವುದೇ ಒಂದು ಗಿಡ ಅದನ್ನು ನಾಟಿ ಮಾಡಬೇಕಾದ ಅದರದೇ ಆದಂತ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನ ನಾಟಿ ಮಾಡಬೇಕಾಗತ್ತೆ. ಆದ ಕಾರಣ ನೀವು ನಾಟಿ ಮಾಡುವಂತ ಕಡ್ಡಿಗಳು ಹೇಗಿರಬೇಕು, ಅದನ್ನು ಯಾವ ರೀತಿ ನಾಟಿ ಮಾಡಬೇಕಂತ ಇವತ್ತಿನ ದಿವಸ ನಾವು ನೀವೆಲ್ಲರ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಾಟಿ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಆ ರೇಷ್ಮೆಯ ಒಂದು ಹಿಪ್ಪು ನೆರಳೆ ಸೊಪ್ಪಿನ ಒಂದು ತೋಟ 6-8 ತಿಂಗಳ ವಯಸ್ಸಾಗಿರಬೇಕು ಮತ್ತು ಕನಿಷ್ಠ ಪಕ್ಷ ಅದಕ್ಕೆ ಯಾವುದೇ ರೀತಿಯಿಂದ ರೋಗ ಮತ್ತು ಕೀಟಗಳ ಬಾಧೆ ಬಂದಿರಬಾರದು ಮತ್ತು ಆ ತಳಿಗಳಿಗೆ ಏನಂತಂದ್ರೆ ಒಳ್ಳೆಯ ಒಂದು ಇಳುವರಿ ಕೊಡುವಂತ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಆಯ್ಕೆ ಮಾಡುವಂತ ಕಡ್ಡಿ ಹೇಗಿರಬೇಕಂದ್ರೆ ದಪ್ಪವಾಗಿರಬೇಕು, ಅಂದ್ರೆ ಮಧ್ಯಭಾಗದಲ್ಲಿ ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಳಬೇಕು, ತುದಿಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಆಯ್ಕೆ ಮಾಡಿಕೊಳ್ಳಬಾರದು. ಏಕೆಂದರೆ ತುದಿಭಾಗದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅದು ಸರಿಯಾಗಿ ಒಂದು ಬೇರು ಬಿಡುವ ಒಂದು ಸಾಮರ್ಥ್ಯ ಇರುವುದಿಲ್ಲ. ಅದೇ ರೀತಿ ಕೆಳಭಾಗದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅದು ಕೂಡ ಒಂದು ಬೇರು ಬಿಡುವ ಒಂದು ಸಾಮರ್ಥ್ಯ ಸ್ವಲ್ಪ ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ವಯಸ್ಸಾಗಿರ್ತೈತಿ. ಆದ ಕಾರಣ ಕೇವಲ ಮಧ್ಯಭಾಗಿರ್ತಕ್ಕಂಥ ಒಂದು ರಂಬೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಂದ್ರೆ ಸುಮಾರು ಅದರ ದಪ್ಪ ನಮ್ಮ ತೋರ್ಬೆರಳೆಯನ್ನು, ತೋರ್ಬೆರಳಿನ ಸಲ ಒಂದು ದಪ್ಪ ಇದ್ರೆ ಒಳ್ಳೇದು. 3-4 ಕಣ್ಣುಗಳು ಇರಬೇಕು ಅದರಲ್ಲಿ. ಒಂದು ಕಣ್ಣು ಭೂಮಿಯ ಒಂದು ಒಳಗೆ ಹೋಗಬೇಕು, ಇನ್ನೊಂದು 2 ಕಣ್ಣು ಏನಿದ್ರೆ ಭೂಮಿಯ ಮೇಲ್ಪಟ್ಟು ಒಂದು 45 ಡಿಗ್ರಿ ಓರೆಯಾಗಿ ನೀವು ಅದನ್ನ ನಾಟಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸುಮಾರು 4 ತಿಂಗಳ ಅದು ಒಂದು ನರ್ಸರಿ ಒಂದು ಮಡಿಯಲ್ಲಿ ಮಾಡಿದರೆ 4 ತಿಂಗಳ ನಂತರ ನೀವು ನಿಮ್ಮ ತೋಟಕ್ಕೆ ಅದನ್ನ ಹೋಗಿ ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕನ್ನಿಸ್ತದೆ. ಯಾಕಂತಂದ್ರೆ ಈಗೇನು ಕಾಂಡಗಳನ್ನು ಅವರು ಕಟ್ ಮಾಡ್ತಾರ, ತುಂಡು ಮಾಡ್ತಾರ, ತುಂಡು ಮಾಡಿದ ಕೆಳಗಿನ ಭಾಗ ಏನದ ಅದು ಬೇರು ಬಿಡುವಂತಹ ಭಾಗ, ಅದನ್ನು ಮಾತ್ರ ನೀವು ನೆಲದೊಳಗ ನಾಟಿ ಮಾಡಬೇಕು. ಉಲ್ಟಾ ಮಾಡಬಾರದು, ಯಾವ ಉಲ್ಟಾ ಮಾಡಬಾರದು, ಉಲ್ಟಾ ಮಾಡಬಾರದು. ಇದ್ರ ಕಡೆ ಗಮನ ಕೊಡಬೇಕು. ಮತ್ತೆ ಮುಂದಿಂದು ಯಾವ ರೀತಿ ಕೆಲಸ ಮಾಡಿ, ಮತ್ತೆ ನೀವು ಈ ಮಧ್ಯಭಾಗ ಅಂತ ಹೇಳಿದ ಮಧ್ಯಭಾಗ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಆಯ್ಕೆ ಮಾಡ್ಕೋಬೇಕಾಗತ್ತೆ. 3-4 ಕಣ್ಣು ಇರಬೇಕು, ಪೆನ್ಸಿಲ್ ಸೈಜ್ ಅಷ್ಟು ಥಿಕ್ನೆಸ್ ಇದ್ರೆ ಒಳ್ಳೆಯದು. ಇಲ್ಲಂತಂದ್ರೆ ಏನಾಗುತ್ತೆ, ಸರಿಯಾಗಿ ಒಂದು ಬೇರೆನ ಒಂದು ಅಂಶ ಅದರಲ್ಲಿ ಸರಿಯಾಗಿ ಇದ ಮಾರ್ಪಾಡಾಗೋದಿಲ್ಲ. ಆದ ಕಾರಣ ನೀವು ಮಧ್ಯಭಾಗದಲ್ಲಿ ಮಾತ್ರ ಮಾಡ್ಕೊಳ್ಬೇಕು. ಇದನ್ನ ನೀವು ಒಂದು 6 ಅಡಿ ಉದ್ದ ಮಡಿ ಮತ್ತು ಅಗಲ ಒಂದು 4 ಅಡಿ ಮಾಡಿ ಇದು ಒಂದು 45 ಡಿಗ್ರಿ ಎಂಗಲದಲ್ಲಿ ನೀವು ಅದನ್ನ ಓರೆಯಾಗಿ ಚುಚ್ಚಿದರೆ ಅದನ್ನ 4 ತಿಂಗಳ ನಂತರ ನೀವು ಏನಂತಂದ್ರೆ ನಿಮ್ಮ ಒಂದು ತೋಟಕ್ಕೆ ಅದನ್ನ ಹೋಗಿ ನಾಟಿ ಮಾಡುವ ಇದೊಂದು ಪದ್ಧತಿ. ಇನ್ನೊಂದು ಪದ್ಧತಿ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಡ್ಡಿಯನ್ನೇ ನಿಮ್ಮ ಒಂದು ಹೊಲದಲ್ಲಿ ಹಾಕಬಹುದು. ಸುಮಾರು ಈ ರೀತಿ ಹಾಕಿದರೆ ಅಂದ್ರೆ ಬೇರೆ ಬೇರೆ ಪದ್ಧತಿ ಇದೆ, ಗುಳಿ ಪದ್ಧತಿ ಆಗಿರಬಹುದು ಅಥವಾ ನೀವು ಜೋಡಿ ಸಾಲ ಪದ್ಧತಿ ಆಗಿರಬಹುದು, 4x4 ಅಡಿಯಲ್ಲಿ ಮಾಡಬಹುದು ಅಥವಾ 3x3 ಅಡಿಯಲ್ಲಿ ಮಾಡಬಹುದು, 3x2 ಅಡಿಯಲ್ಲಿ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಇಲಾಖೆಗಳು ಮತ್ತು ಸಂಶೋಧನೆಯ ಕೇಂದ್ರಗಳು ಮತ್ತು ಕೃಷಿ ಮಹಾವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಈಗ ಏನಂದ್ರೆ ಜೋಡಿ ಸಾಲ ಪದ್ಧತಿಯನ್ನ ಒಂದು ಜಾಸ್ತಿ ಒಂದು ಅಳವಡಿಸಿಕೊಡ್ರಿಂದ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಜೋಡಿ ಸಾಲ ಪದ್ಧತಿ ಅದು ಹೇಗೆ ಅಂತಂದ್ರೆ 3x2 ಅಡಿ ಅಂದ್ರೆ ಸಾಲಿನಿಂದ ಸಾಲು 3 ಅಡಿ, ಆಮೇಲೆ ಗಿಡದಿಂದ ಗಿಡಕ್ಕೆ 2 ಅಡಿ, ಜೋಡಿ ಸಾಲು ಇಂದ ಜೋಡಿ ಸಾಲಿಗೆ 6 ಅಡಿ ಅಂತ ಮಾಡ್ಕೋಬಹುದು. ಈಗ ಜೋಡಿ ಸಾಲಿಂದ ಜೋಡಿ ಸಾಲೆ ಮತ್ತು ಅಂತರ ಒಂದು ಬೆಳೆಗಳನ್ನ ಹಾಕಬಹುದು, ತರಕಾರಿ ಬೆಳೆಗಳಾಗಿರ್ಬೋದು, ಅದರಲ್ಲಿ ಪಾಲಕ್ ಆಗಿರ್ಬೋದು, ಮೆಂತೆ ಆಗಿರ್ಬೋದು ಅಥವಾ ಕೋತಂಬರಿ ಆಗಿರ್ಬೋದು, ತಮಗೆ ಬೇಕಾಗಿರ್ತಕ್ಕಂತ ಅಲ್ಲೇ ಒಂದು ತರಕಾರಿಗಳನ್ನ ತಾವು ಬೆಳೆದು ಮತ್ತು ಹೆಚ್ಚಿಗಾದಂತ ಒಂದು ತರಕಾರಿಗಳನ್ನ ನೀವು ಮಾರ್ಕೆಟ್ಗೆ ಸಾಗಾಣಿಕೆ ಕೂಡ ನೀವು ಮಾಡಬಹುದು. ಅಂದ್ರೆ ಭೂಮಿಯನ್ನ ನಾವು ಸಮರ್ಥವಾಗಿ ಉಪಯೋಗ ಸಮರ್ಥವಾಗಿ ಉಪಯೋಗ ಕೂಡ ಮಾಡಬಹುದು. ಈಗ ಹಿಪ್ಪು ನೇರಳೆ ಬೆಳೀತಾ ಇರ್ತದೆ, ಅದ್ರ ಜೊತೆಗೆ ಈ ಬೆಳೆಗಳನ್ನು ಕೂಡ ನಾವು ಬೆಳೆದ್ರೆ ಇದು ಎಡಿಷನಲ್ ಇನ್ಕಮ್ ಅಂತ ಹೇಳ್ಬಹುದು. ಈಗ ನಾಟಿ ಅಂತೂ ಆಯ್ತು, ಇದು ಹಿಪ್ಪ ನೆರಳೆ ಬೇಸಾಯ ಅಂಕರು ಇಲ್ಲಿ ಇಷ್ಟ ಅಂತ ಆಯ್ತು ಸರ್. ಇದು ಕನಿಷ್ಠ ಪಕ್ಷ ಏನಂತಂದ್ರೆ ಸುಮಾರು ಒಂದು 8 ತಿಂಗಳ ಇದನ್ನ ಹೊಸದಾಗಿ ಮಾಡುವಂತ ರೇಷ್ಮೆ ಕೃಷಿಕರಲ್ಲಿ ನಾ ಹೇಳ್ತೀನಿ, 8 ತಿಂಗಳ ಇದನ್ನ ಬೆಳೆಸಬೇಕು. 8 ತಿಂಗಳ ಆದ್ಮೇಲೆ ಮತ್ತೆ ಇದನ್ನ ಕಟಾವು ಮಾಡಬೇಕಾಗತ್ತೆ. ಕಟಾವು ಮಾಡಿದ ನಂತರ ಸುಮಾರು 45 ದಿವಸ ನೀವು ಕಾಯಬೇಕಾಗತ್ತೆ. ಆಮೇಲೆ ನೀವು ಏನಂತಂದ್ರೆ ರೇಷ್ಮೆ ಸಾಕಾಣಿಕೆಯಾಗಿ ಮಾಡಬಹುದು. ಅದಕ್ಕಿಂತ ಪೂರ್ವದಲ್ಲಿ ಬೇರೆ ಯಾವ್ದಾದ್ರು ಬೆಳೆಗಳನ್ನ ಮಿಶ್ರ ಬೆಳೆಗಳು ಕೂಡ ನೀವು ಇದನ್ನ ಹಾಕಬಹುದು. ಅಂದ್ರೆ 8 ತಿಂಗಳ ನಂತರ ಒಂದ್ಸಲ ಕಟ್ ಮಾಡ್ಬೇಕಂತೀರಿ? ಒಂದ್ಸಲ ಕಟ್ ಮಾಡಿ, ಕಟ್ ಮಾಡಿ ಅದನ್ನ ಏನು ತಪ್ಪಲೋದು ಏನಿರ್ತದ ಅದನ್ನ ತೆಗಿಬೇಕಂತೀರಿ? ಅದನ್ನ ತಕೋಬೇಕು. ಅದ್ರ ನಂತರ ಏನ್ ಬರ್ತದ ಅದನ್ನ ನೀವು ಮೇವಾಗಿ ಕೊಡಬಹುದು. ಮೇವಾಗಿ ರೇಷ್ಮೆ ಹುಳಕ್ಕೆ ನಾವು ಅದನ್ನ ಕೊಡಬಹುದು. ಈಗೇನು ಅವರು ಏನು 8 ತಿಂಗಳ ಆದ ನಂತರ ತೆಗೆದಿರ್ತಾರಲ್ಲ, ಕಟ್ ಮಾಡಿರ್ತಾರಲ್ಲ, ಅಂತ ಏನು ಎಲೆ ಇರ್ತಾವ ಆಮೇಲೆ ಕಾಂಡ ಇರ್ತದ ಅದನ್ನ ಅವರು ಕಾಂಪೋಸ್ಟ್ ಆಗಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ಕೊಳ್ಬೇಕು. ಅದನ್ನ ಕಾಂಪೋಸ್ಟ್ ಆಗಿ ಉಪಯೋಗ ಮಾಡ್ಕೋಬಹುದು. ಅದಕ್ಕಿಂತ ಒಂದು ಪೂರ್ವದಲ್ಲಿ ಇದನ್ನ ದನಕರುಗಳು ಕೂಡ ಹಾಕಬಹುದು. ದನಗಳು ಹಾಕಿದರೆ ಒಂದು ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದು ನಮ್ಮ ಸಂಶೋಧನೆ ಮುಖಾಂತರ ಈಗಾಗಲೇ ಅದರ ಬಗ್ಗೆ ಸಂಶೋಧನೆ ಕೂಡ ಮಾಡಿದ್ದಾರೆ. ಅಂದ್ರೆ ಏನು ತಪ್ಪಲಷ್ಟೇ ಹಾಕಬೇಕಾ? ಏನು ಇಲ್ಲ, ತಪ್ಪಲನ್ನು ಕೂಡ ಹಾಕಬಹುದು ಅಥವಾ ಕಡ್ಡಿಗಳನ್ನ ಕೂಡ ಹಾಕಬಹುದು. ಅದೇನು ಬಹಳ ಬಿರುಸಾಗಂಗಿಲ್ಲ, ಅದೇನು ಬಿರುಸಾಗಲ್ಲ ಸರ್. ಒಳ್ಳೆ ವಿಚಾರ ಹೇಳಿದ್ರಿ ಇದನ್ನ. ಯಾಕಂತಂದ್ರೆ ಏನು ನೆಲದೊಳಗಿಂದ ಪೋಷಕಾಂಶ ಇರ್ತಾವ ಅದನ್ನ ಸರಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಈಗ ನಾಟಿ ಆದ ನಂತರ ಈಗ ಏನು ಸಾಕಾಣಿಕೆ ಬಗ್ಗೆ ಒಂದ್ ಸ್ವಲ್ಪ ಸುಧಾರಣೆ ಯಾವ ರೀತಿ ಮಾಡ್ಕೊಂಡಿರಬಹುದು ನಮ್ಮ ರೈತರು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ರೇಷ್ಮೆ ಹುಳ ಸಾಕಾಣಿಕೆ. ಈ ರೇಷ್ಮೆ ಹುಳ ಸಾಕಾಣಿಕೆದಲ್ಲಿ 2 ಪದ್ಧತಿ ಇದಾವೆ. ಒಂದು ಬರೇ ಸೊಪ್ಪನ್ನು ಹಾಕಿ ಮೇಯಿಸುವುದು, ಅಂದ್ರೆ ಎಲೆಗಳನ್ನ ಮಾತ್ರ ಹಾಕಿ ಮೇಯಿಸುವುದು. ಇನ್ನೊಂದು ಪದ್ಧತಿ ಅಂತಂದ್ರೆ ನಾವು ರಂಬೆ ಪದ್ಧತಿ ಅಂತ ಹೇಳ್ತೀವಿ. ಅದು ಈ ಕಾಂಡ ಮತ್ತು ಆ ಎಲೆ ಹಿಪ್ಪುನೇರಳೆ ಎಲೆಯನ್ನ ಕೂಡ ಮೇಯಿಸಬಹುದು. ಬಟ್ ಅದಕ್ಕಿಂತ ಈಗ ಪೂರ್ವದಲ್ಲಿ ಏನಂತಂದ್ರೆ ಬರೇ ಎಲೆ ಹಾಕಿ ಅದನ್ನ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತಿದ್ರು. ಆದ ಕಾರಣ ಸ್ವಲ್ಪ ರೈತರಿಗೆ ಇದು ಬಹಳ ಗೊಂದಲವನ್ನ ಉಂಟು ಮಾಡ್ತಿತ್ತು. ಯಾಕಂದ್ರೆ ಈ ತಟ್ಟೆಯಲ್ಲಿ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತಿದ್ರು. ಸರಿಯಾದ ರೀತಿಯಿಂದ ಉಷ್ಣಾಂಶ ಮತ್ತು ತೇವಾಂಶ ಆ ಹುಳುಗಳಿಗೆ ಬೇಕಾಗತಕ್ಕಂತ ಒಂದು ಒಳ್ಳೆಯ ವಾತಾವರಣ ಸಿಗ್ತೇ ಇರಲಿಲ್ಲ. ಈಗ ಇತ್ತೀಚಿನ ಒಂದು ಸಂಶೋಧನೆ ಮುಖಾಂತರ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನ ರೇಷ್ಮೆ ಸಾಕಾಣಿಕೆ ಸುಧಾರಣೆ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ರಂಬೆ ಪದ್ಧತಿಯನ್ನ ಅಂದ್ರೆ ಶೂಟ್ ಫೀಡಿಂಗ್ ಅಂತ ಹೇಳ್ತಾ ಇದ್ದೀವಿ ನಾವು. ರಂಬೆ ಪದ್ಧತಿಯನ್ನ ಅದಕ್ಕೆ ಹಾಕಿದ್ರೆ ಒಳ್ಳೆಯ ಗಾಳಿ ಬೆಳಕು ಸರಾಗವಾಗಿ ಆ ಬೆಡ್ನಲ್ಲಿ ಅಂದ್ರೆ ಆ ಒಂದು ರೇಷ್ಮೆ ಹುಳು ಒಂದು ಮನೆಯಲ್ಲಿ ಸರಾಗವಾಗಿ ಸಾಕ್ತಾ ಇದೆ. ಆದ ಕಾರಣ ಇದಕ್ಕೆ ಮತ್ತು ಇನ್ನು ಏನಂತಂದ್ರೆ ಒಳ್ಳೆ ಇಳುವರಿ ಕೂಡ ಇದರಲ್ಲಿ ಬರುತ್ತೆ. ಅಂದ್ರೆ ರಂಬೆ ಪದ್ಧತಿ ಮಾಡೋದ್ರಿಂದ ಮತ್ತು ಇದಕ್ಕೆ ಬರ್ತಕ್ಕಂತ ರೋಗಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದ್ರೆ ರಂಬೆ ಪದ್ಧತಿ ಉಪಯೋಗ ಮಾಡೋದ್ರಿಂದ ಅವರಿಗೆ ಶ್ರಮ ಕೂಡ ಕಡಿಮೆ ಆಗ್ತದೆ, ಟೈಮ್ ಕಡಿಮೆ ಆಗ್ತದೆ. ಯಾಕಂದ್ರೆ ಮೊದ್ಲೇನ್ ಮಾಡ್ತಿದ್ರು ಎಲೆಗಳನ್ನ ತೆಗೆದು ಅದನ್ನ ಹಾಕೋದು ಬಹಳಷ್ಟು ಟೈಮ್ ಹಿಡಿತಿತ್ತು, ಅದಕ್ಕೆ ಕೂಲಿ ಆಳುಗಳು ಕೂಡ ಹೆಚ್ಚಬೇಕಾಗ್ತಿದ್ರು. ಈಗ ಏನಿಲ್ಲಪ್ಪ ಅಂತಂದ್ರೆ ಒಬ್ರು ಇಬ್ಬರ ಮೇಲೆ ಎಲ್ಲ ಕೆಲಸ ಆಗಿಬಿಡ್ತದೆ ಅಂತೀರಿ? ಆಗಿಬಿಡುತ್ತೆ ಸರ್. ಕಾಂಡ ಏನಿರ್ತಲ್ಲ, ಎಷ್ಟು ಉದ್ದ ಕಾಂಡ ಉಪಯೋಗ ಮಾಡ್ಕೋಬಹುದು? ಸುಮಾರು ಸರ್ ಏನಂತಂದ್ರೆ 4-5 ಫೀಟ್ ಕಾಂಡವನ್ನ ಉಪಯೋಗ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ರೇಷ್ಮೆ ಕೃಷಿ ರೈತ ಬಾಂಧವರಿಗೆ ಹೇಳೋದಂತಂದ್ರೆ ಇದರಲ್ಲಿ ಸುಮಾರು 5 ಹಂತಗಳು ಬರ್ತವೆ, 4 ಜ್ವರಗಳು ಬರ್ತವೆ. ಇದು ಹೊಸದಾಗಿ ಮಾಡೋರು ಇದನ್ನ ಇದರ ಬಗ್ಗೆ ತಾವು ವೈಜ್ಞಾನಿಕ ದೃಷ್ಟಿಯಿಂದ ವಿಚಾರ ಮಾಡಬೇಕಾಗತ್ತೆ. ಈ 4ನೇ ಹಂತ ದಾಟಿದ ಮೇಲೆ ಮೇಲೆ ತುದಿಬಾಗಿರ್ತಕ್ಕಂತ ಒಂದು ಕಾಂಡ ಇದೆಯಲ್ಲ ಅದನ್ನ ಕಟ್ ಮಾಡಿ ಹಾಕಬೇಕು. ಇಲ್ಲ ಅಕಸ್ಮಾತ್ ಕಟ್ ಮಾಡಿ ನೀವು ಹಾಕಲಿಲ್ಲ ಅಂತಂದ್ರೆ ರೇಷ್ಮೆ ಹುಳಿಗೆ ಒಂದು ರೋಗ ಬರುವ ಒಂದು ಸಾಧ್ಯತೆ ಉಂಟು. ಅದು ಯಾವ ರೋಗ ಅಂತಂದ್ರೆ ಹಾಲು ತೊಂಡೆ ರೋಗ ಅಥವಾ ಹಾಲು ರೋಗ ಅಂತ ಕರಿತೀವಿ ನಾವು. ಆದ ಕಾರಣ ಈ ತುದಿಬಾಗಿರ್ತಕ್ಕಂತ ಸುಮಾರು 1/2 ಫೀಟ್ ಅಥವಾ 1/2 ಅಡಿ ಅಥವಾ 1 ಅಡಿಯನ್ನು ಕಟ್ ಮಾಡಿ 4ನೇ ಹಂತ ಹಾದ ಹುಳುಗಳಿಗೆ ಅದನ್ನ ಹಾಕಬೇಕು. ಹಾಕೋದ್ರಿಂದ ಒಳ್ಳೆಯ ಒಂದು ಇಳುವರಿ ಕೂಡ ನೀವು ತಕ್ಕೋಬಹುದು. ಅಂದ್ರೆ ಏನು ಕಾಂಡ ಕಟ್ ಮಾಡಿ ಏನ್ ಹಾಕೋದಿರುತ್ತದೆ ಸಂಪೂರ್ಣವಾಗಿ ಒಂದು ರೆಂಬೆ ಪದ್ಧತಿ, ಅದು 4 ಜ್ವರಗಳ ನಂತರ ಕೊಡಬೇಕಂತೀರಿ? ಆಕ್ಚುಲಿ ಇದರಲ್ಲಿ ಏನಂತಂದ್ರೆ 5 ಹಂತಗಳು 4 ಜ್ವರ ಇರ್ತವೆ. ಮೊದಲು 2 ಹಂತದಲ್ಲಿ ನೀವು ಸೊಪ್ಪನ್ನ ಕೂಡ ಹಾಕಬಹುದು. 3 ಮತ್ತು 4, 5ನೇ ಹಂತಗಳಲ್ಲಿ ನೀವು ಕಾಂಡ ಹಾಕುವಂತ ಹೋಗಬಹುದು. ಇದರಿಂದ ಯಾವುದೇ ರೀತಿಯಿಂದ ಹುಳುಗಳಿಗೆ ತೊಂದರೆ ಆಗೋದಿಲ್ಲ ಅಂತೀರಿ? ಅದರ ನಂತರ ಈಗ ನಮ್ಮ ರೈತರು ಎಲ್ಲ ಕಾಂಡ ಪೂರೈಕೆ ಮಾಡ್ತಾರೆ, ಕಾಂಡದ ಮೇಲೆ ಅವು ಮೇಯ್ತಾವ, ಅದರ ನಂತರ ಮುಂದ ಯಾವ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ಬೇಕಂತೀರಿ? ಈಗ ನೀವು ರಂಬೆ ಪದ್ಧತಿ ಮಾಡೋದ್ರಿಂದ ಇದು ಯಾವ್ದೇ ರೀತಿಯಿಂದ ಈ ಕಸ ಕಡ್ಡಿಗಳು ವಾಪಸ್ ತಕೊಂಡಂಗಿಲ್ಲ. ಅದ್ರ ಹಿಕ್ಕಿಗಳು ಅಲ್ಲೇ ಇರ್ತವೆ, ಕಸ ಕಡ್ಡಿಗಳು ಅಲ್ಲೇ ಇರುತ್ತೆ. ಅದರಲ್ಲಿ ಒಮ್ಮೆ ನೀವು ಗೂಡು ಕಟ್ಟಿದ ನಂತರ ಅದನ್ನ ತಕೋಬಹುದು. ಅದನ್ನ ನಾವು ಕಾಂಪೋಸ್ಟ್ ಗಾರ ಉಪಯೋಗ ಮಾಡ್ಕೊಳ್ಬಹುದು, ಆ ನಂತರ ಮೇವಿಗಾದ್ರೂ ಉಪಯೋಗ ಮಾಡ್ಕೊಳ್ಬಹುದು. ಮೇವಿಗಾರ ಉಪಯೋಗ ಮಾಡ್ಕೋಬಹುದು. ಈ ಹಿಕ್ಕೆ ಏನ್ ಹಾಕಿರ್ತಾವಲ್ಲ ಅದನ್ನು ಕೂಡ ಕಾಂಪೋಸ್ಟ್ ಅಂತ ಹೇಳಿ ಉಪಯೋಗ. ರೇಷ್ಮೆ ಹುಳದ ಹಿಕ್ಕೆಗಳನ್ನು ಮತ್ತು ರೇಷ್ಮೆ ಹುಳದ ಏನು ತ್ಯಾಜ್ಯ ವಸ್ತುಗಳು ಉಳಿದಿರ್ತಾವಲ್ಲ ಅವನ್ನು ಕೂಡ ನೀವು ಎರೆಹುಳ ಗೊಬ್ಬರವಾಗಿ ಮಾರ್ಪಾಡ ಮಾಡ್ಕೋಬಹುದು. ಅಥವಾ ಇಲ್ಲಂತಂದ್ರೆ ಡೈರೆಕ್ಟ್ ಆಗಿ ನೀವು ಹೇಗೆ ನಿಮ್ಮ ಈಗ ತಿಪ್ಪೆ ಗೊಬ್ಬರ ಇರ್ತಲ್ಲ ಅದಕ್ಕೂ ಅದೇ ರೀತಿ ಇದನ್ನ ಹೊಲ ಕೂಡ ಹಾಕಬಹುದು. ಇದನ್ನ ತಿಪ್ಪೆ ಗೊಬ್ಬರಕ್ಕೆ ಹೋಲಿಸಿದಾಗ ಇದಿರ್ತಕ್ಕಂತ ಒಂದು ಸಾರಜನಕ ಆಗಿರ್ಬೋದು ಅಥವಾ ರಂಜಕ ಆಗಿರ್ಬೋದು ಅಥವಾ ಪೊಟಾಶ್ ಆಗಿರ್ಬೋದು ಇದರಲ್ಲಿ ರೇಷ್ಮೆ ಹುಳ ಒಂದು ಸೊಪ್ಪಿನಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲಿ ತನಕ ಅಂತೂ ನಮ್ಮ ರೈತ ಬಾಂಧವರಿಗೆ ನೀವು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಮೇವನ್ನು ಒದಗಿಸೋದ್ರ ಬಗ್ಗೆ ಹೇಳಿದ್ರಿ. ಈಗ ಏನು ಹುಳುಗಳು ಏನಿರ್ತಾವಲ್ಲ ಅವನ್ನ ಎಲ್ಲಿಂದ ತರಬೇಕು ಮತ್ತೆ ಯಾವ್ದನ್ನ ತರಬೇಕು ಅಂತಂತೀರಿ? ಈಗ ಬೈಹೋಲ್ಟೈನ್ ಉಪಯೋಗ ಮಾಡ್ಕೊಳ್ಬೇಕು ಅಥವಾ ಏನು ಬೇರೆ ಈಗ ಹೊಸ ತಳಿಗಳು ಯಾವ ಇದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಕರ್ನಾಟಕ ತುಂಬೆಲ್ಲ ಏನಂತಂದ್ರೆ V1 ಹಿಪ್ ನೆರಳು ಸೊಪ್ಪು ಅಂತ ಹೇಳ್ತಾರೆ, ಅಥವಾ V1 ಅಂತ ಸೊಪ್ಪು ಅನ್ನ ಎಲ್ಲರೂ ಉಪಯೋಗ ಮಾಡ್ತಾ ಇದ್ರೆ, ಇದು ರಂಬೆ ಪದ್ಧತಿ ಇದು ಕೂಡ ಇದು ಸೂಕ್ತವಾದಂತ ಒಂದು ಸೊಪ್ಪಾಗಿದೆ. ಇನ್ನ ಇನ್ನೊಂದಿದೆ S36 ಅಂತ ಹೇಳಿದೆ, ಇದು ಕೇವಲ ಚಾಕಿ ರೇಷ್ಮೆ ಹುಳುಗಳಿಗೆ ಮಾತ್ರ ಉಪಯೋಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಮತ್ತು ಎರಡನೇ ಹಂತ ಹುಳುಗಳಿಗೆ S36 ತಳಿಗಳು ಸೂಕ್ತ ಅಂತ ಸಂಶೋಧನೆ ಮುಖಾಂತರ ಬಂದಿದೆ. ಬಟ್ ಇದು V1 ಅಥವಾ V1 ಅಂತ ಏನು ಹಿಪ್ಪಿನೆರಳೆ ಏನು ಏನಿದೆ ಅಲ್ಲ, ಇದು ಚಾಕಿ ಹುಳುಗಳು ಅಂದ್ರೆ ಒಂದು ಮತ್ತು ಎರಡನೇ ಹುಳು ಹಂತಕ್ಕೂ ಸೂಕ್ತ ಮತ್ತು 3, 4, 5 ರೇಷ್ಮೆ ಹುಳುಗಳಿಗೂ ಮಾತ್ರ ಸೂಕ್ತ ಅಂತ ಹೇಳಬಹುದು. ಒಳ್ಳೆ ಇಳುವರಿ ಕೂಡ ಇದು ಕೊಡುತ್ತೆ. ಇದು ಹಿಪ್ಪಿನೆರಳೆ ಆಯ್ತು. ಇನ್ನ ರೇಷ್ಮೆಯ ಒಂದು ಹುಳುವಿನ ಇತ್ತೀಚಿನ ದಿನಗಳಲ್ಲಿ ಡಬಲ್ ಹೈಬ್ರಿಡ್ಸ್ ಅಂತ ಕರೀತಾರೆ ನಮ್ಮ, ಅಥವಾ ಸಿಬಿ ಅಥವಾ ಕ್ರಾಸ್ ಬ್ರೀಡ್ಸ್ ಅಂತ ಹೇಳ್ತೀವಿ, CSR 2x4 ಆಗಿರಬಹುದು ಅಥವಾ CSR 4x2 ಆಗಿರಬಹುದು. ಇದಕ್ಕಿಂತ ಪೂರ್ವದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ PM x CSR 2 ಅಥವಾ ಕೋಲಾರ್ ಗೋಡ್ ಅಥವಾ ಕೋಲಾರ್ ಚಿನ್ನ ಅಂತ ಕರಿತಿದ್ದಾರೆ, ಅಷ್ಟು ಅಂದ್ರೆ ಹಳದಿ ಗೂಡು ಕಟ್ಟುತ್ತೆ ಇದು, ಇದು ಕೂಡ ಜಾಸ್ತಿ ಆಗಿದೆ. ಇನ್ನ ಬೈಹೋಲ್ಟೈನ್ ಬಂತಂದ್ರೆ CSR ಸೀರೀಸ್ ಬರ್ತವೆ, CSR 2, CSR 4 ಅಥವಾ BL 24, 27 ಈ ರೀತಿ ಸುಮಾರು ಸಾಕಷ್ಟು ತಳಿಗಳಿದಾವೆ. ಅದನ್ನ ಒಂದು ಏನಂತಂತಂದ್ರೆ ರೈತರು ಇದನ್ನ ಆ ಹುಳುಗಳಿಗೆ ತಕ್ಕಂತೆ ನೀವು ಏನಾಗತ್ತಂದ್ರೆ ಸೊಪ್ಪು ಹಾಕಬೇಕಾಗತ್ತೆ. ಅಡ್ಡಿ ಇಲ್ಲ, ಈಗ ಸಾಕಷ್ಟು ತಳಿಗಳು ಹಿಪ್ಪು ನೆರಳುಗಳಿಗೂ ಅದಾವ, ಆಮೇಲೆ ಹುಳುಗಳಲ್ಲಿ ಕೂಡ ಸಾಕಷ್ಟು ಒಳ್ಳೆ ಇಳುವರಿ ಕೊಡ್ತಾವಂತೀರಿ. ಈಗೇನು ತಾವು ಹೇಳಿದ್ರಿ ಡಬಲ್ ಹೈಬ್ರಿಡ್ಸ್ ಅಂತ ಏನ್ ಹೇಳಿದ್ರಿ, ಈ ತಳಿಗಳು ಎಷ್ಟು ಇಳುವರಿಯನ್ನು ಕೊಡ್ತಾವ? ರೈತರ ಒಂದು ಸಮೀಕ್ಷೆ ಆಗಿರಬಹುದು ಅಥವಾ ಅವರ ಒಂದು ಇರತಕ್ಕಂತ ಇಳುವರಿ ಮಟ್ಟ ನಾವು ಕೇಳಿದಾಗ ಸುಮಾರು ರೈತರು 100 ಮೊಟ್ಟೆಗೆ ಅಂದ್ರೆ 70-90 kg ತೆಗಿತಾ ಇದ್ದಾರೆ. ಇನ್ನು ಪ್ರಗತಿಪರ ರೇಷ್ಮೆ ಕೃಷಿಕರು ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ 100 ಮೊಟ್ಟೆ ಇದ್ರೆ 100 kg ಗೂಡನ್ನು ತೆಗೆಯುವ ಒಂದು ಇವತ್ತು ನ್ಯೂಸ್ ನಾವು ನೋಡಿದ್ದೇವೆ. ಅಷ್ಟು ಒಳ್ಳೆ ಇಳುವರಿ ಬರುತ್ತೆ, ಅಷ್ಟು ಒಳ್ಳೆ ಇಳುವರಿ ಬರುತ್ತೆ. ಇದು ಕೇವಲ ಯಾರಂತ ವೈಜ್ಞಾನಿಕ ದೃಷ್ಟಿಯಿಂದ ಆ ರೇಷ್ಮೆ ಸಾಕಾಣಿಕೆ ಮನೆ ಮತ್ತು ಹಿಪ್ಪುನೆರಳೆ ಬೇಸಾಯದ ಮೇಲೆ ಅವಲಂಬನೆ ಆಗಿರ್ತದೆ. 100x100 ಏನು ತೆಗೆಯುವಂತ ಒಂದು ರೇಷ್ಮೆ ಸಾಕಾಣಿಕೆ. ಈಗ ನಮ್ಮ ರೈತರು ಮಾಡಬೇಕು ಅಂತಂದ್ರೆ ಕನಿಷ್ಠ 1 ಎಕರೆ ಮಾಡ್ಬೇಕಂತೀರಿ, ಹೆಚ್ಚಿಗೆ ಮಾಡೋರಿದ್ದಪ್ಪ ಅಂತಂದ್ರೆ ಎಷ್ಟು ಎಲ್ಲಿ ತನಕ ಹೆಚ್ಚಿಗೆ ಮಾಡಬಹುದು ಅಂತೀರಿ ಅವರು? ಇದು ನಾವು ಈಗಾಗಲೇ ಎಲ್ಲ ರೈತರಲ್ಲಿ ಹೇಳೋದಂದ್ರೆ ಮತ್ತು ರೈತರ ಒಂದು ವಿಚಾರದಲ್ಲಿ ನಾವು ಇವತ್ತಿನ ದಿವಸ ಮಾತಾಡೋದಾದ್ರೆ ಕನಿಷ್ಠ ಪಕ್ಷ ಒಬ್ಬ ರೈತ 1-5 ಎಕರೆ ತನಕ ಮಾಡಬಹುದು. ಯಾಕೆಂದ್ರೆ ಅವ್ರ ಮನೆ ಇರ್ತಕ್ಕಂತ ಎಲ್ಲಾ ಒಂದು ವ್ಯಕ್ತಿಗಳಾಗಿರ್ಬೋದು ಅಥವಾ ಅಜ್ಜ ಅಜ್ಜಿಗಳಾಗಿರ್ಬೋದು ಅಥವಾ ಅಂಗವಿಕಲ ಇರ್ತಕ್ಕಂತ ವ್ಯಕ್ತಿಗಳನ್ನು ಕೂಡ ಇದರಲ್ಲಿ ತೊಡಗಿಸಿಕೋಬಹುದು. ಬಟ್ ಇದೇನಂತಂದ್ರೆ ಇದಕ್ಕೆ ಅಂದ್ರೆ 2 ಎಕರೆಗಿಂತ ಹೆಚ್ಚು ಹೊಲದಲ್ಲಿ ರೇಷ್ಮೆ ಕೃಷಿ ಮಾಡಿದ್ರೆ ಸ್ವಲ್ಪ ಆಳುಗಳ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ಅದರ ಅತಿ ಕನಿಷ್ಠ ಅಂತ 2-5 ಎಕರೆ ಇದ್ರೆ ಉತ್ತಮ. ಈಗ ನಾವು ನೋಡಿದ್ರೆ ಸಾಕಷ್ಟು ಸಣ್ಣ ಸಣ್ಣ ಕುಟುಂಬಗಳು ಕೂಡ ರೈತರಲ್ಲಿ ಇದಾವೆ. ಇಬ್ರು ಗಂಡ ಹೆಂಡತಿ ಇರ್ತಾರ, ಒಂದಿಬ್ರು ಮಕ್ಕಳು ಇರ್ತಾರ, ಅಂತವ್ರು ಒಂದು ಸಣ್ಣ ಕುಟುಂಬಕ್ಕೆ 1 ಎಕರೆ ಮಾಡಿದ್ರ ಅಡ್ಡಿ ಇಲ್ಲ ಅಂತ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಬಹಳ ಸೂಕ್ತವಾದಂತ ಒಂದು ಉದ್ಯಮ. ಯಾಕೆಂದ್ರೆ ಇದು ಇದರಲ್ಲಿ ಏನಂತಂದ್ರೆ ಒಂದು ತಿಂಗಳ ಬೆಳೆ ಇದು, ಆಕ್ಚುಲಿ 25-27 ದಿವಸ ಬಹಳ ಅಂತಂದ್ರೆ 30 ದಿವಸದಾಗ ಇದು ಒಂದು ಬೆಳೆಯನ್ನ ನಾವು ಕಟಾವು ಮಾಡಬಹುದು ಅಂತ. ಒಂದು ವರ್ಷಕ್ಕೆ ಏನಂತಂದ್ರೆ ನೀವು ಯಾರಾದ್ರೂ ಮೊಟ್ಟೆ ತಂದು ನೀವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ವರ್ಷಕ್ಕೆ 5-6 ಬೆಳೆಗಳನ್ನ ನೀವು ತೆಗೆದುಕೊಳ್ಳಬಹುದು. ಇಲ್ಲ ನಮಗೆ ಮೊಟ್ಟೆ ಸಾಕಾಣಿಕೆ ಮಾಡೋದಾಗಲ್ಲ, ಒಂದು 10 ದಿವಸ ಕಡಿಮೆ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ರೇಷ್ಮೆ ಹುಳುಗಳನ್ನ ಅವರು ಒಂದು 10 ದಿವಸ ಅವರೇ ಸಾಕಾಣಿಕೆ ಮಾಡಿ ನೆಕ್ಸ್ಟ್ ನಿಮ್ಗೆ ಅದನ್ನ ಅವ್ರು ಕೊಡ್ತಾರೆ. ಅವ್ರು ಸುಮಾರು ಒಂದು 12-15 ದಿವಸದೊಳಗಾಗಿ ನೀವು ಏನೋ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಆ ಗೂಡನ್ನು ಮಾರ್ಕೆಟ್ಗೆ ಮಾರಬಹುದು. ಈ ರೀತಿ ಮಾಡೋದ್ರಿಂದ ವರ್ಷದಲ್ಲಿ 8-10 ಬೆಳೆಗಳನ್ನ ನೀವು ನಿತ್ತಕೋಬಹುದು. ಅಂದ್ರೆ ಈಗ ಮರಿಗಳನ್ನೇ ಡೈರೆಕ್ಟ್ ಆಗಿ ತಗೊಂಡು ಮರಿಗಳನ್ನೇ ತಕ್ಕೊಂಡು ನೀವು 8-10 ಬೆಳೆಗಳನ್ನಾಗಿ ಮಾಡ್ಕೋಬಹುದು. ಮರಿಗಳನ್ನ ತರುವುದರಿಂದ ಅವರಿಗೆ ಏನು ಸಾಗಾಟದೊಳಗಾಗಲಿ ಅಥವಾ ಅವುಗಳಿಗೆ ರೋಗ ರುಜಿನಗಳ ತೊಂದರೆ ಏನಿರಂಗಿ? ಇದರಿಂದ ಯಾವುದೇ ರೀತಿಯಿಂದ ರೋಗಗಳ ರುಜಿನಗಳು ಇರೋದಿಲ್ಲ. ಯಾಕಂದ್ರೆ ವೈಜ್ಞಾನಿಕದ್ರಿಂದ ದೃಷ್ಟಿಯಿಂದ ಇದನ್ನ ಸಾಕಾಣಿಕೆ ಮಾಡಿರ್ತಾರೆ. ಮತ್ತು ಇದನ್ನ ಸಾಕಾಣಿಕೆ ಮಾಡುವಾಗ ಅದಕ್ಕೆ ಎಷ್ಟು ತೇವಾಂಶ ಬೇಕು ಅಥವಾ ಎಷ್ಟು ಉಷ್ಣಾಂಶ ಮತ್ತು ಶೈತಾಂಶ ಬೇಕು ಆ ಒಂದು ಬೆಳಿಗ್ಗೆ ಸಮಯದಲ್ಲಿ ಆಗಿರ್ಬೋದು ಅಥವಾ ಸಾಯಂಕಾಲ ಸಮಯದಲ್ಲಿ ಮಾತ್ರ ಇದನ್ನ ಸಾಕಾಣಿಕೆ ಮಾಡ್ತಾರೆ. ಮಧ್ಯಾಹ್ನ ಹೊತ್ತಲ್ಲಿ ಇದನ್ನ ಸಾಕಾಣಿಕೆ ಮಾಡೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ತಾವೇನು ಅದ್ರ ಸಣ್ಣ ಹುಳುಗಳ ಬಗ್ಗೆ ಏನು ಹೆಚ್ಚಿಗೆ ಅಷ್ಟೇ ಭಯ ಪಡೋದು ಬೇಕಾಗಿಲ್ಲ, ಆತಂಕ ಏನ್ ಬೇಡ. ಅವುಗಳನ್ನ ಸರಿಯಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತಗೊಂಡ್ ಬರಬಹುದು ಅಂತೀರಿ. ಎಲ್ಲಿಂದ ತರಬಹುದು ಅಂತೀರಿ? ಈಗ ಹಿಪ್ಪು ನೇರಳೆ ತಳಿಗಳಾಯ್ತು, ಒಳ್ಳೆ ತಳಿಗಳು ಈ ಹುಳುಗಳ ತಳಿಗಳು. ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಹೆಂಗಿರ್ಬೇಕಂತೀರಿ ಅಥವಾ ಏನು ಒಣ ಬೇಸಾಯದೊಳಗೆ ಇದು ಮಾಡಕ್ ಸಾಧ್ಯ ಅದ ಸಣ್ಣ ಪ್ರಮಾಣದೊಳಗೆ? ಸರ್, ಇದು ಏನಂತಂದ್ರೆ ಸ್ವಲ್ಪ ನೀರಾವರಿ ಪದ್ಧತಿ ಅಥವಾ ನೀರಾವರಿ ಇದ್ರೆ ಮಾತ್ರ ಸೂಕ್ತ. ಒಣ ಬೇಸಾಯದಲ್ಲಿ ಏನಂತಂದ್ರೆ ಒಂದು 50% ಇಳುವರಿ ಕಡಿಮೆ ಆಗತ್ತೆ. ಅದಕ್ಕೆ 1 ಅಥವಾ 2 ವರ್ಷ ಏನಿದೆ ಅಲ್ಲ ಇದಕ್ಕೆ ನೀರಾವರಿ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನಿಮಗೆ ಇಳುವರಿ ಚೆನ್ನಾಗಿ ಬೇಕಂತಂದ್ರೆ ನೀರಾವರಿ ಇದ್ದ ರೈತರು ಮಾತ್ರ ಮಾಡಬೇಕು. ಅಕಸ್ಮಾತ್ ನೀರಾವರಿ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ನಾವು ಮತ್ತೆ ಏನಾದ್ರು ಒಂದು ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೀರಿನ ವ್ಯವಸ್ಥೆ ಮಾಡ್ಕೊಂಡೆ ಇದು ಮಾಡೋದು ಬಹಳ ಒಳ್ಳೇದು. ನೀರಿನ ವ್ಯವಸ್ಥೆ ಮಾಡ್ಕೊಂಡೆ ಇದು ಒಂದು ರೇಷ್ಮೆ ಕೃಷಿ ಮಾಡೋದು ಉತ್ತಮ ಸರ್. ಈಗ ಒಂದು ಬೆಳೆ ತಕೊಂಡ್ರೆ 1 ಎಕರೆಗೆ ಇಳುವರಿ ಎಷ್ಟು ಬರಬಹುದು? ಈಗ ಒಂದು ಎಕರೆಗೆ ನೋಡಿದ್ರೆ ನಾವು ಸುಮಾರು 300 ರೋಗರಹಿತ ಮೊಟ್ಟೆಗಳನ್ನ ನಾವು ಸಾಕಾಣಿಕೆ ಮಾಡಬಹುದು. ಆದ್ರೆ ಒಂದು 100 ಮೊಟ್ಟೆಗೆ ಈಗ ಒಂದು ರೈತರ ಅವರ ಬಾಯಲ್ಲಿ ಬರ್ತಕ್ಕಂತ ಏನಂದ್ರೆ ಒಂದು ಎಕರೆಗೆ ಸುಮಾರು ಅತಿ ಕಡಿಮೆ ಅಂದ್ರೆ 80 ಕೆಜಿ ಗೂಡು ಬರುತ್ತೆ ಅಂತ ಹೇಳಿದ್ದಾರೆ. 300 ಮೊಟ್ಟೆಗೆ ಲೆಕ್ಕ ಹಾಕಿದಾಗ 240 ಕೆಜಿ ಗೂಡು ಆಗುತ್ತೆ. ಬರೋಬ್ರಿ. ಅದರ ಜೊತೆಗೆ ಏನು ಕೃಷಿ ಬೆಳೆಗಳನ್ನು ಬೆಳಕೊಳ್ಬಹುದು, ಹೂವಿನ ಬೆಳೆಗಳನ್ನು ಬೆಳಕೊಳ್ಬಹುದು, ತರಕಾರಿಗಳನ್ನು ಬೆಳಕೊಳ್ಬಹುದು, ಇವೇನ ತಾವು ಹೇಳಿದಾಗ ಆದಾಯವನ್ನು ನಾವು ಪೂರಕವಾಗಿ ಅವುಗಳಿಂದ ಪಡ್ಕೊಳ್ಬಹುದಂತೀರಿ. ಒಂದು ಇನ್ನೊಂದು ವಿಶೇಷವೇನಂತಂದ್ರೆ ನಾನು ಈಗಾಗಲೇ ಹೇಳಿದೆ ಜೋಡಿ ಸಾಲ ಪದ್ಧತಿ ಅಂತ ಹೇಳಿ. ಇವನು ರೇಷ್ಮೆ ಇಲಾಖೆದವರು ಕೂಡ ಹೇಳ್ತಾರೆ, ಅಥವಾ ಕೃಷಿ ವಿಶ್ವವಿದ್ಯಾಲಯದವರು ಕೂಡ ಜೋಡಿ ಸಾಲ ಪದ್ಧತಿಯನ್ನು ಹೇಳ್ತಾರೆ, ಅಥವಾ ಸಂಶೋಧನಾ ಕೇಂದ್ರಗಳು ಸಾಕಷ್ಟು ರೇಷ್ಮೆ ಇಲಾಖೆ ಕೇಂದ್ರಗಳು ಸಾಕಷ್ಟು ಇದಾವೆ. ಇತ್ತೀಚಿನ ದಿನಗಳಲ್ಲಿ ಒಂದು ಜೋಡಿ ಸಾಲ ಪದ್ಧತಿ ಸಾಕಷ್ಟು ಒಂದು ಏನಾಗಿ ಬೆಳಕಿಗೆ ಬಂದಿದೆ. ಅದು ಹೇಗೆಂದ್ರೆ ಜೋಡಿ ಸಾಲಿಂದ ಜೋಡಿ ಸಾಲಿಗೆ ನೀವು 6 ಅಡಿ ಅಂತರವನ್ನಿಟ್ಟು ಅಲ್ಲಿ ತರಕಾರಿ ಬೆಳೆಗಳನ್ನು ಹಾಕಬಹುದು. ಒಂದು ಹಾಕೋದಕ್ಕಿಂತ ಪೂರ್ವದಲ್ಲಿ ಯಾವುದೇ ರೀತಿ ನೀವು ಆಯ್ಕೆ ಮಾಡಿದಂತ ತರಕಾರಿ ಬೆಳೆಗಳನ್ನ ಯಾವುದೇ ರೀತಿ ಕೀಟ ಮತ್ತು ರೋಗಗಳ ಬಾಧೆ ಬರಲಾರದಂತ ಒಂದು ತಳಿಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ನಾವಿಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ಯಾವುದೇ ರೀತಿಯಿಂದ ರಾಸಾಯನಿಕ ಔಷಧಗಳನ್ನ ನಮ್ಮ ಹಿಪ್ಪುನೆರಳು ಬೇಸಾಯಕ್ಕೆ ಸಿಂಪರಣೆ ಮಾಡೋದಿಲ್ಲ. ಒಂದು ವೇಳೆ ನೀವು ಏನೇ ಮಾಡಿದ್ದಾದರೆ ಸುಮಾರು 1-2 ದಿವಸದಲ್ಲಿ ಎಲ್ಲ ಹುಳುಗಳು ಸತ್ತು ಹೋಗುವ ಒಂದು ಸಾಧ್ಯತೆ ಇರುತ್ತದೆ. ಆದ ಕಾರಣ ದಯವಿಟ್ಟು ಒಂದು ರೇಷ್ಮೆ ಕೃಷಿಕರಲ್ಲಿ ವಿನಂತಿ, ಯಾವುದೇ ರೀತಿಯಿಂದ ನಿಮ್ಮ ರೇಷ್ಮೆ ಸಾಕಾಣಿಕೆ ಮಾಡುವಾಗ ಹಿಪ್ಪುನೆರಳು ಸೊಪ್ಪಿಗಾಗಿರಬಹುದು ಅಥವಾ ನೀವು ತರಕಾರಿ ಬೆಳೆಗಳನ್ನ ಮಧ್ಯದಲ್ಲಿ ಬೆಳೆಯುವಂತ ಒಂದು ಬೆಳೆಗಳಾಗಿರಬಹುದು, ದಯವಿಟ್ಟು ಯಾವುದೇ ರೀತಿಯಿಂದ ರಾಸಾಯನಿಕ ವಸ್ತುಗಳನ್ನ ಸಿಂಪರಣೆ ಮಾಡಕೂಡದು. ಅಂದ್ರೆ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಅವಲಂಬಿಸಿ ಇವರು ಏನು ರಾಸಾಯನಿಕಗಳನ್ನು ಬಳಸೋದನ್ನ ಬಿಟ್ಟು ರೇಷ್ಮೆ ಕೃಷಿ ಮಾಡಿದ್ರೆ ಅವ್ರಿಗೆ ಬಹಳ ಒಳ್ಳೇದಾಗ್ತದೆ ಅಂತೀರಿ. ಇದು ಆಕ್ಚುಲಿ ಸಾವಯವ ಕೃಷಿ ಮಾಡುವಂತ ರೈತರಿಗೆ ಮಾತ್ರ ಅತಿ ಉತ್ತಮ ಅಂತ ಹೇಳಬಹುದು ಸರ್ ಇವತ್ತಿನ ದಿವಸ. ಯಾಕೆಂದ್ರೆ ಇದು ಯಾವುದೇ ರೀತಿಯಿಂದ ರಾಸಾಯನಿಕ ವಸ್ತುಗಳು ಇದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದ್ರ ಒಂದು ಜೀವನ ಚಕ್ರ, ಒಂದು ಕೀಡೆಗಳ ಜೀವನ ಚಕ್ರ ಸುಮಾರು 25-27 ದಿವಸ ಮ್ಯಾಕ್ಸಿಮಮ್ ಅಂತಂದ್ರೆ 30 ದಿವಸದಲ್ಲಿ ಇದರ ಒಂದು ಗೂಡು ಕಟ್ಟೋದು ಬಿಡುತ್ತೆ. ಬರೋಬ್ರಿ. ಹಾಗಾಗಿ ಅದನ್ನ ಅಗದಿ ಯಶಸ್ವಿಯಾಗಿ ನಮ್ಮ ಕೃಷಿ ಪದ್ಧತಿಯೊಳಗೆ ಅಳವಡಿಸಬಹುದು ಸರ್. ಒಳ್ಳೇದು. ಈಗ ಡಾಕ್ಟರ್, ಈಗ ಒಬ್ಬರ ರೈತರು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆದ್ರೆ ಅವರಿಗೆ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್, ಅಲ್ಲಿ ಹೊರಗೆ ಹೋಗಿ ಮಾರಾಟ ಮಾಡಿ ಬರುವುದು, ಇವೆಲ್ಲ ಒಂದ್ ಸ್ವಲ್ಪ ಖರ್ಚಿನ ಬಾಬತ್ತುಗಳಾಗ್ತಾವ. ಅದನ್ನ ಕಡಿಮೆ ಮಾಡೋದಕ್ಕೆ ಸುಮಾರು ಒಂದು ಏರಿಯಾದೊಳಗೆ ಒಂದೇ ಒಂದು ಪ್ರದೇಶದೊಳಗೆ ಸುಮಾರು 8 ಜನ ರೈತರು ಈ ಕೃಷಿಯನ್ನ ತಗೊಂಡ್ರೆ, ರೇಷ್ಮೆ ಕೃಷಿಯನ್ನ ತಗೊಂಡ್ರೆ ಅವರಿಗೆ ಖರ್ಚು ಮತ್ತಿಷ್ಟು ಕಡಿಮೆ ಆಗ್ತದಂತ. ಕಡಿಮೆ ಆಗುತ್ತೆ. ಇನ್ನೊಂದು, ನೀವು ತಮ್ಮ ತಾಲೂಕಲ್ಲಿ ಇರತಕ್ಕಂತ ಒಂದು ರೇಷ್ಮೆ ಇಲಾಖೆಯನ್ನು ಹೋಗಿ ತಾವು ಹೋಗಿ ಭೇಟಿಯಾದಾಗ ರೇಷ್ಮೆ ಕೃಷಿಕರಿಗೆ ಅವರದೇ ಆದ ಒಂದು ಸವಲತ್ತುಗಳನ್ನು ಅವರು ಇತ್ತೀಚಿನ ಒಂದು ದಿನದಲ್ಲಿ ಕೊಡ್ತಿದ್ದಾರೆ. ಅಂದ್ರೆ ಇವತ್ತಿನ ದಿವಸ ಭೂಮಿಯ ಒಂದು ಏನು ಫಲವತ್ತತೆ ಯಾವ ರೀತಿಯಾಗಿ ತಮ್ಗೆಲ್ಲರೂ ಗೊತ್ತಿರಬಹುದು. ಆದ ಕಾರಣ ಇವತ್ತು ರೇಷ್ಮೆ ಬೆಳೆಗಳನ್ನು ಒಂದು ಸ್ವಲ್ಪ ವೈಜ್ಞಾನಿಕ ಮಟ್ಟದಿಂದ ತಾವು ರೇಷ್ಮೆ ಸಾಕಾಣಿಕೆ ಮಾಡಿದ್ರೆ ಎಲ್ಲಕ್ಕಿಂತ ಒಂದು ಅತ್ಯುತ್ತಮ ಅಂತ ಇವತ್ತಿನ ದಿವಸ ನಾನು ಹೇಳಬಹುದು. ಈಗ ಏನು ರೇಷ್ಮೆ ಬೆಳಿಬೇಕು ಅನ್ನೋರು ಒಂದ್ ಸ್ವಲ್ಪ ಹುಳುಗಳ ಕಾಳಜಿ ಕೂಡ ಬಹಳಷ್ಟು ಮಾಡಬೇಕಾಗ್ತದೆ. ಯಾವತ್ತು ಎಚ್ಚರಿರಬೇಕಾಗತ್ತೆ. ಇದು ರೇಷ್ಮೆ ಕೃಷಿ ಮಾಡಬೇಕಾದ್ರೆ ಯಾರು ಸಿನ್ಸಿಯರ್ ಇರ್ತಾರೆ, ಯಾರು ಒಳ್ಳೆಯ ರೈತ ಇರ್ತಾರೆ, ಯಾರು ಪ್ರಗತಿಪರ ರೈತ ಇರ್ತಾರೆ, ಅಂತವ್ರು ಮಾಡೋದು ಇದು ಉತ್ತಮ. ಯಾಕಂದ್ರೆ ಇದು 100% ಅಲ್ಲೇ ಇರಬೇಕಾಗತ್ತೆ. ಇದು ಏನಂತಂದ್ರೆ ಇದಕ್ಕೆ ಒಂದು 4 ಜ್ವರಗಳು ಬರ್ತವೆ. ಜ್ವರ ಬರ್ತಾ ಹಾವಿನ ಪರಿ ಯಾವ ರೀತಿ ತನ್ನ ಒಂದು ಚರ್ಮವನ್ನು ಬಿಡುತ್ತೆ, ಅದೇ ರೀತಿ ಇದು ಕೂಡ ತನ್ನ ಚರ್ಮವನ್ನು 4 ಬಿಡುತ್ತೆ. ಆ 4 ಬಿಡುವಂತ ಲಕ್ಷಣಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಈ ಲಕ್ಷಣಗಳು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ಸೊಪ್ಪು ಹಾಕಿಬಿಟ್ರೆ ಅಂತಂದ್ರೆ ಅದು ತಿನ್ನೋದಿಲ್ಲ. ಜ್ವರಕ್ಕೆ ಹೋದಾಗ ಸೊಪ್ಪು ಹಾಕಿದ್ರೆ ತಿನ್ನೋದಿಲ್ಲ. ಅದಕ್ಕೆ ಬೇಕಾಗದಂತ ಒಂದು ಉತ್ನಾಂಶ ಆಗಿರ್ಬಹುದು, ಸೈತಾಂಶ ಆಗಿರ್ಬಹುದು, ನೀವು ರೇಷ್ಮೆ ಸಾಕಾಣಿಕೆ ಮಾಡ್ತೀವಿ ಇರ್ತಕ್ಕಂತ ಕೊಠಡಿಯಲ್ಲಿ ನೀವು ಅದನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದಾಗ, ಗಾಳಿ ಬೆಳಕು ವಾತಾವರಣ ನೀವು ಸೃಷ್ಟಿ ಮಾಡಿದಾಗ ಒಳ್ಳೆ ಇಳುವರಿ ಬರುವ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಇಳುವರಿ ಬರುವುದಿಲ್ಲ. ಅಂದ್ರೆ ಒಳ್ಳೆ ಕಾಳಜಿ ಮಾಡಬೇಕು, ಕಾಳಜಿಗೆ ತಕ್ಕಂಗೆ ಅವರಿಗೆ ಒಳ್ಳೆ ಇಳುವರಿ. ಹೇಗೆ ನಾವು ಹುಟ್ಟಿದ ಮಗು ಯಾವ ರೀತಿ ನಾವು ನೋಡ್ತೀವಲ್ಲ ಅದೇ ರೀತಿಯಾಗಿ ನೋಡಿದ್ರೆ ಒಂದು ಒಳ್ಳೆ ಲಾಭ ಆಗತ್ತೆ. ಒಳ್ಳೇದು ಡಾಕ್ಟರ್ ಡಿ ಕೆ ಹಾದಿಮನಿ ಅವರೇ. ಈಗೇನು ರೇಷ್ಮೆ ಕೃಷಿಯನ್ನ ಯಾವ ರೀತಿ ಲಾಭದಾಯಕವಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದು. ಅದರ ಜೊತೆಗೇನೆ ಈ ಒಂದು ರೇಷ್ಮೆ ವ್ಯವಸಾಯವನ್ನ ನಮ್ಮ ರೈತರು ಅಗದಿ ಬೇರೆ ಬೇರೆ ಕೃಷಿ ಪದ್ಧತಿಗಳ ಜೊತೆಗೆ ಅನುಸರಿಸಿಕೊಂಡು ಅದರ ಜೋಡಿ ಕೂಡ ಮಿಕ್ಸ್ ಮಾಡಿಕೊಂಡು ಬೆಳಿಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರೆ, ಅವರಿಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ, ಸಲಹೆ ಬೇಕು ಅಂತಂದ್ರೆ ನಿಮ್ಮ ನಂಬರ್ ಅನ್ನು ಅವ್ರಿಗೆ ಕೊಡ್ತೀರಿ? ದಯವಿಟ್ಟು ಕೊಡಿ ಸರ್. 99-86-457-222. ಆತ್ಮೀಯರೇ, ಈಗ ಏನು ಡಾಕ್ಟರ್ ಡಿ ಕೆ ಹಾದಿಮನಿ ಅವರು ತಮ್ಮ ನಂಬರ್ ಅನ್ನು ಹೇಳ್ಯಾರ, ಅವರನ್ನ ತಾವು ಸಂಪರ್ಕ ಮಾಡಬಹುದು, ಸಲಹೆ ಸೂಚನೆಗಳನ್ನ ಪಡಿಬಹುದು. ಅದಕ್ಕಾಗಿ ಅವರ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ. 9-9-8-6-4-5-2-2-2. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಡಾಕ್ಟರ್ ಜೋಡಿ ಮಾತಾಡಬಹುದು. ಒಳ್ಳೇದು ಡಾಕ್ಟರ್ ಹಾದಿಮನಿ ಅವರೇ, ನಮ್ಮ ರೈತ ಬಾಂಧವರಿಗೆ ರೇಷ್ಮೆ ವ್ಯವಸಾಯದ ಹೆಚ್ಚಿಗೆ ಆದಾಯ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಮತ್ತು ಒಳ್ಳೆ ರೀತಿಯಿಂದ ನಾವು ಯಾವ ರೀತಿ ಹುಳುಗಳನ್ನು ಸಾಕಣೆ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ ಬರುತ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ಧನ್ಯವಾದಗಳು ಸರ್. ಆತ್ಮೀರೆ, ಸುಧಾರಿಸಿದ ರೇಷ್ಮೆ ಬೇಸಾಯ ಪದ್ಧತಿ ಕುರಿತು ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಕೆ ಹಾದಿಮನಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶನ ಮಾಡಿದ್ದರು ಡಾ ಸೋಮಶೇಖರ್ ಎಸ್ರುಳಿ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಿಜಯಪುರ. ಎಲ್ಲರಿಗೂ ನಮಸ್ಕಾರ, ನಾನು ರಾಹುಲ್ ಶಿಂದೆ, ಸಿಇಒ ಜಿಲ್ಲಾ ಪಂಚಾಯತ್ ಬಿಜಾಪುರ. ನಾನು ಇವತ್ತು ದುಡಿಯೋಣ ಬಾ ಅಭಿಯಾನದ ಬಗ್ಗೆ ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ದುಡಿಯೋಣ ಬಾ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಪ್ರೋಗ್ರಾಮ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಕುಟುಂಬದಲ್ಲಿ 100 ದಿವಸದ ಉದ್ಯೋಗ ಕೊಡಲಿಕ್ಕೆ ಇದು ಒಂದು ಸ್ಕೀಮ್ ಆಗಿದೆ. ಇಚ್ಛೆ ಇದ್ದಲ್ಲಿ ತಾವು ನಮ್ಮ ಪಂಚಾಯತ್ ಆಫೀಸಿಗೆ ಬಂದುಬಿಟ್ಟು ಉದ್ಯೋಗ ಕಾರ್ಡ್ ಮಾಡಿಸಿದಲ್ಲಿ, ಉದ್ಯೋಗ ಫಾರ್ಮ್ ನಂಬರ್ 6 ಕೊಟ್ಟಿದ್ದಲ್ಲಿ ವಿತಿನ್ 7 ಡೇಸ್ ನಿಮಗೆ ಕೆಲಸ ಕೊಡಬೇಕಾಗಿದೆ. ಈ ಕಾನೂನು ಪ್ರಕಾರ ನಾವು 1 ಏಪ್ರಿಲ್ ಹಿಡಿದು ಈ ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಸುಮಾರು 15,000 ಉದ್ಯೋಗ ಕಾರ್ಡ್ಸ್ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ 3.5 ಲಕ್ಷ ಫಿಸಿಕಲ್ ಮ್ಯಾಂಡೇಟ್ಸ್ ನಾವು ಕೆಲಸ ಮಾಡಿದ್ದಾರೆ ಜನ. ಮೋರ್ ದೆನ್ 80,000 ಪೀಪಲ್, ಯೂನಿಕ್ ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ದಿಸ್. ಇದು 35 ಇವಾಗ ಪ್ರೆಸೆಂಟ್ಲಿ ನಮ್ಮ ಹತ್ರ ಒಂದು 25,000 ಜನ ಡೈಲಿ ನಮ್ಮ ಈ ಸ್ಕೀಮಲ್ಲಿ ಬಂದು ಉದ್ಯೋಗ ಪಡಿತಾ ಇದ್ದಾರೆ. ನಾವು ವಿಶೇಷವಾಗಿ ಈ ವರ್ಷ ನಾವು 60% ಮಹಿಳೆಯರಿಗೆ ಆದ್ಯತೆ ಕೊಡಬೇಕಂತ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಅದೇ ರೀತಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೂಡ ತಿಳಿಸಿದ್ದೀವಿ. ಇವರೆಲ್ಲರ ಕಡೆಯಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ವಿಶೇಷವಾಗಿ ಈ ವರ್ಷ ನಾವು 2,500 ಉದ್ಯೋಗ ಕಾರ್ಡ್ಗಳು ನಮ್ಮ ಫಿಸಿಕಲಿ ಡಿಸೇಬಲ್ಡ್ ಅಥವಾ ವಿಕಲಚೇತನರಿಗೆ ನಾವು ಕೊಟ್ಟಿದ್ದೀವಿ. ಅವರಿಗೂ ಕೂಡ ಈ ಸ್ಕೀಮಲ್ಲಿ 15 ದಿವಸ ಕೆಲಸ ಮಾಡಿದಲ್ಲಿ 30 ದಿವಸದ ಸಂಬಳ ಕೊಡಬೇಕಂತ ಬರುತ್ತೆ. ಸೊ ನಾವು ಇದರಲ್ಲಿ ಕೂಡ ಭಾಳ ಕಾಳಜಿಯಿಂದ ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಅಥವಾ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಅವರಿಗೆಲ್ಲರಿಗೆ ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ದುಡಿಯೋಣ ಬಾ ನರೇಗಾ ಸ್ಕೀಮ್ದು ಬೆನಿಫಿಟ್ಸ್ ತಾವು ಪಡೆದುಕೊಳ್ಳಬೇಕಂತಂದು ನಮ್ಮ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ BS ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣಾ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು, ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣಾ ಕೊಳದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೀರನ್ನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನಗಳು ಮೇಗಡೆ ಇಳಿಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಿಯ ಪ್ರಾರ್ಥನೆ. ಕೇಳುಗರೆ, ಈಗ ಜನಪದ ಗೀತೆಗಳು. ಹಾಡು ಮನ ತುಂಬಿ ನಗುವಾಗ ತಾಯಿ ನಗೆಯು ಗಣಪತಿ ನಾನಿನ್ನ ಚಳಚಳಕ ನೆಲೆದೇನೋ ಅಣ ಅಣಕ ಆಡೋ ಜನ.